ಜೊತೆಗೆ ಈ ಕೈಗಾರಿಕರಣ ಇಂಡಸ್ಟ್ರೀಸ್ಗಳು ಕೂಡ ಹೊರಸೂಸ್ತಾ ಇದ್ದಾವೆ. ನಾವು ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಬಂದರೆ ಹೆಚ್ಚು ಹೆಚ್ಚು ಅರಣ್ಯಗಳನ್ನು ಪ್ರದೇಶಗಳಂದ್ರೆ ಬೆಳೆಸೋದ್ರಿಂದ ಅಥವಾ ಕಡಿಯದೇ ಇರೋದ್ರಿಂದ ಅಥವಾ ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಿದ್ರೆ, ಎಸ್ಪೆಷಲಿ ಕಲ್ಲಿದ್ದಲು ನಮ್ಮ ಕರ್ನಾಟಕ ಅಥವಾ ಭಾರತದಲ್ಲಿ ತಗೊಂಡಾಗ ನಾವು ಹೆಚ್ಚು ಕಲ್ಲಿದ್ದಲು ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಅಂದರೆ ಇಲೆಕ್ಟ್ರಿಸಿಟಿ ಅಂತ ಏನು ಹೇಳ್ತೀವಿ, ಅದು ನಮ್ಮ ಹೆಚ್ಚಿನ ನಮ್ಮ ದೇಶದಲ್ಲಿ ಬರೋದು ಕಲ್ಲಿದ್ದಲದಿಂದ ಬರ್ತಾ ಇದೆ. ಸೊ ಕಲ್ಲಿದ್ದಲ ಬಳಕೆಯಿಂದ ಆಕಾಶಕ್ಕೆ ಹಲವಷ್ಟು ಇಂಗಾಲದ ಡೈಆಕ್ಸೈಡು ರೀಚ್ ಆಗಿ, ಆಮೇಲೆ ಅದ ನಂತರ ಬೇರೆ ಬೇರೆ ರೀತಿಯಾಗಿ ನಾವು ಬಳಕೆ ಮಾಡೋದ್ರಿಂದ ಇಂಗಾಲದ ಡೈಆಕ್ಸೈಡು ಆಕಾಶಕ್ಕೆ ಸೇರ್ತಾ ಇದೆ. ಸೊ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಆಕಾಶದಲ್ಲಿ ಸೇರೋದನ್ನ ಅಥವಾ ವಾತಾವರಣದಲ್ಲಿ ಸೇರೋದನ್ನ ಕಡಿಮೆಗೊಳಿಸಿದಲ್ಲಿ ಈ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮಗಳನ್ನ ತಕ್ಕ ಮಟ್ಟಿಗೆ ತಡೆದು ನಮ್ಮ ಈ ಉಷ್ಣಾಂಶದ ಏರಿಕೆಯನ್ನು ಕಡಿಮೆಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿಯವರೆಗೆ ಕೃಷಿ ಅರಣ್ಯದ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಕುರಿತು ಮಾತನಾಡಿದವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ತಾಂಬಟ್ ಅವರು. ಕೇಳುಗರೆ, ಕಳೆದ ಶುಕ್ರವಾರ ನಾವು ಹವಾಮಾನ ಮಿತ್ರ 5ನೇ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಆ ಕಾರ್ಯಕ್ರಮವನ್ನು ಮೆಚ್ಚಿ ಕೆಲವು ಕೇಳುಗರು ನಮಗೆ ಮೆಸೇಜ್ ಅನ್ನು ಮಾಡಿದ್ದಾರೆ. ಆ ಮೆಸೇಜ್ಗೆ ಉತ್ತರವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ವಿಜ್ಞಾನಿಗಳಾದ ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು ಕೇಳುಗರ ಮೆಸೇಜ್ಗೆ ಮಾಹಿತಿಯನ್ನು ಈಗ ನೀಡ್ತಾ ಇದ್ದಾರೆ, ಕೇಳೋಣ. ನಮಸ್ಕಾರ. ಈಗ 5ನೇ ಹವಾಮಾನ ಮಿತ್ರ ಪ್ರೋಗ್ರಾಮು 27 June ಬ್ರಾಡ್ಕಾಸ್ಟ್ ಆಯಿತು. ಅಲ್ಲಿ ಕಲ್ಲಪ್ಪ ವಿಜಯಪುರ ತಾಲೂಕು ಬಿಜಾಪುರದಿಂದ ತಿಳಿಸಿದ್ದಾರೆ. ಅವರು ಈ 5 ಪ್ರೋಗ್ರಾಮ್ ಅನ್ನು ಬಹಳ ಚೆನ್ನಾಗಿ ಅವರು ಕೇಳಿದ್ದಾರೆ. ಆಮೇಲೆ ಇದು ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಇದರಿಂದ, ಯಾಕಂದ್ರೆ ಅವ್ರು ಏನು ಜಮೀನಲ್ಲಿ ಅವರು ಕೃಷಿ ಚಟುವಟಿಕೆಯನ್ನ ಅನುಸರಿಸ್ತಾರೆ, ಸೊ ಅದರಿಂದ ಅವ್ರಿಗೆ ಬಹಳ ಅನುಕೂಲ ಆಗಿದೆ. ಅವರು ಒಂದು 5.5 ಎಕರೆ ಜಮೀನಿನಲ್ಲಿ ಹೊಲದಲ್ಲಿ ಜೋಳ ತೊಗರಿ ಆಮೇಲೆ ಶೇಂಗಾ ಬೆಳೆಸ್ತಾರೆ. ಹವಾಮಾನ ಪ್ರೋಗ್ರಾಮ್ ಇಂದ ಅವ್ರಿಗೆ ಏನ್ ಮಾಹಿತಿ ಸಿಕ್ಕತೆ ಅದನ್ನ ಅವರು ಕನ್ಸಿಡರ್ ಮಾಡಿ ಅವರು ಕೃಷಿ ಚಟುವಟಿಕೆಯನ್ನ ಮುಂದುವರಿಸ್ತಾರೆ. ಸೊ ಬಹಳ ಧನ್ಯವಾದಗಳು ಕಲ್ಲಪ್ಪ ಅವರೇ. ಆಮೇಲೆ ಯೋಗೇಶ್ ಸಕಲೇಶ್ಪುರ ತಾಲೂಕು ಹಾಸನ್ನಿಂದ ನಮಗೆ ಅವರು ವಿಚಾರನ ತಿಳಿಸಿದ್ದಾರೆ. ಅವರು ಕಾಫಿ ತೋಟಗಾರರು. ಆಮೇಲೆ ಅವ್ರ ಪಕ್ಕದಲ್ಲೇ ಇದು ಬೆಣ್ಣೆಹಳ್ಳ ಅಂತ ಒಂದು ಹೇಮಾವತಿ ನದಿದು ಒಂದು ಸ್ಟ್ರೀಮ್ ಬರುತ್ತೆ. ಸೊ ಯಾವಾಗ ಅತಿ ಮಳೆ ಬರುತ್ತೆ ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಈ ಕಾಫಿ ಬೆರಿ ಡ್ರಾಪು ಬಹಳ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನೀರಿಂದ ಎಲ್ಲ ಕೊಳಿತ ಆಗ್ಬಿಡುತ್ತೆ. ಸೊ ಆ ಕಳಿತಾಯಿಂದ ಬೆರಿ ಡ್ರಾಪನ್ನು ಹೆಚ್ಚಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಸುಮಾರು ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಬೆರೀಸ್ಗೆ ಈ ಕೊಳಿತ ರೋಗ ಅಂಟ್ಕೊಂಡ್ಬಿಡುತ್ತೆ. ಸೊ ಇದರಿಂದ ನಿಮ್ಮ ಹವಾಮಾನ ಮಿತ್ರದಿಂದ ನಮಗೆ ಇದು ಮಳೆ ಬರುತ್ತೆ ಅಂತ ನಮ್ಗೆ ಏನು ಮುನ್ಸೂಚನೆ ಸಿಕ್ಕತ್ತೆ ಅದು ನಮಗೆ ಬಹಳ ಅನುಕೂಲ ಆಗುತ್ತೆ. ಇದರಿಂದ ನಾವು ಸಾಕಷ್ಟು ಬೆಳೆನ ಪ್ರೊಟೆಕ್ಟ್ ಮಾಡಬಹುದು ಅಂತ ನಮಗೆ ಉದ್ದೇಶ. ಅವರು ನಮ್ಮ ಕಾರ್ಯಕ್ರಮ ಕೇಳಿ ಈ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಆಮೇಲೆ ಶರಣಪ್ಪ ಪಾಟೀಲ್ ಬೀದರ್ ಇಂದ ಹೇಳ್ತಾರೆ. ಅವರು ಒಂದು ರೈತರು, ಅವರು ಕಬ್ಬು ಸೋಯಾಬೀನು ಹತ್ತಿ ಆಮೇಲೆ ತೊಗರಿ ಬೆಳೆಸ್ತಾ ಇದ್ದಾರೆ. ಈ ಮಳೆ ಬದಲಾವಣೆಯಿಂದ ಏನಾಗಿದೆ ಅಂದರೆ ಸೋಯಾಬೀನ್ ಆಮೇಲೆ ತೊಗರಿಗೆ ಸಾಕಷ್ಟು ಬೆಳೆಗೆ ಹಾನಿಯಾಗಿದೆ. ಇದರಿಂದ ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಈ ವರ್ಷ ಏನಾಗಿದೆ ಅಂದರೆ ಯಾವಾಗ ಈ ಸೋಯಾಬೀನ್ ಕೊಯ್ಲಿಗೆ ಬಂತು ಆವಾಗ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಬೀದರ್ದಲ್ಲಿ. ಸೊ ಆವಾಗ ರೈತರು ಎಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಲಾಸ್ ಆಯಿತು, ಯಾಕಂದರೆ ಅವರು ಕೊಯ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಈ ಕಬ್ಬು ಏನಂದರೆ ಸಾಕಷ್ಟು ತಿಂಗಳು ಅದು ಬೆಳೆಸುತ್ತಾರೆ. ಸೊ ಇದರಿಂದ ಈ ಮಳೆ ವೈಪರೀತ್ಯದಿಂದ ರೈತರಿಗೆ ಅಷ್ಟು ಹಾನಿ ಆಗಲ್ಲ. ಈ ಯಾರು ಸೋಯಾಬೀನು ಶೇಂಗಾ ತೊಗರಿ ಇಂಥ ಶಾರ್ಟ್ ಪೀರಿಯಡ್ ಕ್ರಾಪ್ಸ್ ಏನು ಬೆಳೆಸ್ತಾರೆ ಅದರಿಂದ ಅವರಿಗೆ ಬಹಳ ಹಾನಿ ಆಗುತ್ತೆ ಅಂತ ನಮಗೆ ಅವರು ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಈ ಪ್ರದೇಶದಲ್ಲಿ ಸಂಗ್ರಹಣ ಮಾಡೋಕ್ಕೆ ಅವ್ರ ಹತ್ರ ಮನೆ ಇರಲ್ಲ. ಸೊ ಅದರಿಂದ ಕೊಯ್ಲು ಆದ ತಕ್ಷಣವೇ ಬೆಳೆನ ಅವರು ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾವ ಬೆಲೆ ಅವ್ರಿಗೆ ಸಿಕ್ಕತ್ತೆ ಅದನ್ನಲ್ಲಿ ಅವರು ಎಲ್ಲ ಪದಾರ್ಥನ ಮಾರ್ಬಿಡ್ತಾರೆ. ಸೊ ಈ ಹವಾಮಾನ ಮಿತ್ರದಿಂದ ನಮಗೆ ಏನು ಮಾಹಿತಿ ಸಿಕ್ಕತ್ತೆ ಇದು ನಮಗೆ ಬಹಳ ಉಪಯೋಗವಾಗಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈ ಮೈದಾನ ಪ್ರದೇಶದಲ್ಲಿ ಮಣ್ಣು ಅಂದರೆ ಕಪ್ಪು ಜಿಗಿ ಮಣ್ಣು ಇರುತ್ತೆ, ಇಲ್ಲದೆ ಲ್ಯಾಟರೈಟಿಕ್ ಸಾಯಿಲ್ ಇರುತ್ತೆ. ಸೊ ಅದು ಈ ನೀರನ್ನ ಸಾಕಷ್ಟು ಇಟ್ಕೊಂಡ್ಬಿಡುತ್ತೆ,

ಮಾನಸ ಮಂದಿರದ ಮಹಾದೇವಿಯೇ, ಮಾನಸ ಮಂದಿರದ ಮಹಾದೇವಿಯೇ, ಶಾಂತಿಯ ನೀಡುತ್ತ ಕೋರುದೇ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಮಾನಸ ಮಂದಿರದ ಮಹಾದೇವಿಯೇ, ಶಾಂತಿಯ ನೀಡುತ ತೋರುದಯೇ. ಮಾನಸ ಮಂದಿರದ ಮಹಾದೇವಿಯೇ, ಮಧ್ಯದಲ್ಲಿ ನಿಲ್ಲು ಭ್ರಮರಾಂಬೆ, ಚಂದದಾಚಿದಾಕಾಶ ಶ್ರೀಚಕ್ರ ನಿಲಯೇ. ಭೂಮಧ್ಯದಲ್ಲಿ ನಿಲ್ಲು ಭ್ರಮರಾಂಬೆಯೇ, ಚಂದದಾಚಿದಾಕಾಶ ಶ್ರೀಚಕ್ರ ನಿಲಯೇ. ಆ ದೇವಗಣ ಚಾಮರವ ಬೀಸಿ ಹುದುತಾಯೇ, ದೇವಗಣ ಚಾಮರವ ಬೀಸಿ ಹುದುತಾಯೇ. ವಿಜಯಿಸ ಶ್ರೀ ಲಲಿತೆ ಶಕ್ತಿ ಸ್ವರೂಪಿಣಿಯೇ, ಮಾನಸ ಮಂದಿರದ ಮಹಾದೇವಿಯೇ. ಶಾಂತಿಯ ನೀಡುತ್ತ ತೋರುದಯೇ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಮಾನಸ ಮಂದಿರದ ಮಹಾದೇವಿಯೇ, ಶಾಂತಿಯ ನೀಡುತ್ತ ತೋರುದಯೇ. ಮಾನಸ ಮಂದಿರದ ಮಹಾದೇವಿಯೇ, ಹಂಸದಲ್ಲಿ ಸೋಹಂ ಸೋಹಂ ಹಂಸ, ಹೃದಯ ಕಮಲದ ಹಂಸ ಪೂಜಿಸಿದೆ ಸಹಸ. ಹಂಸದಲ್ಲಿ ಸೋಹಂ ಸೋಹಂ ಹಂಸ, ಹೃದಯ ಕಮಲದ ಹಂಸ ಪೂಜಿಸಿದೆ ಸಹಸ. ಹಾಡಿದೆ ಆ ಹಂಸ ಸರಿಗಮ ಪದನಿಸ, ಹಾಡಿದೆ ಆ ಹಂಸ. ಹೃಂಕಾರ ಆಸನದಿ ಹರಸು ಮನಸ, ಮಾನಸ ಮಂದಿರದ ಮಹಾದೇವಿಯೇ. ಶಾಂತಿಯ ನೀಡುತ್ತ ತೋರುದಯೇ, ಮಾನಸ ಮಂದಿರದ ಮಹಾದೇವಿಯೇ. ಮಹಾದೇವಿಯೇ ಮಹಾದೇವಿಯೇ, ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯ ನಾರಸಿಂಹ ಅವರ ಇನ್ನೊಂದು ರಚನೆ. ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ, ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ, ಆದರಿಲ್ಲಿರುವ ನಿನಗಿಲ್ಲ ಹೋ. ಹೋಲಿಕೆ ಆದಿಗುರು ಶಂಕರರ ತಪದ ಬಲವೇ ಸಾಕಾರ ನೀನಾದೆ ಜಗದಂಬಿಕೆ ಎಲ್ಲೆಲ್ಲೂ ನೀನಿರುವೆ ಮೂಕಾಂಬಿಕೆ ಕಲ್ಪನೆಗೆ ಮೀರಿದ ಕಲ್ಪನತೆ ದಯಾರಸವಾಹಿನಿ.